ದಿ ಕನೆಕ್ಷನ್ ಈಸ್ ಎಸ್ಟಾಬ್ಲಿಶ್ಡ್. ನೆವರ್ ಲೆಟ್ ಟೇಕ್ ಅಪ್ ಎ ಟಾಪಿಕ್ ವಿದೌಟ್ ಎನಿ ಕನೆಕ್ಷನ್. ಶುಡ್ ನೆವರ್ ಟೇಕ್ ಅಪ್ ಎ ಟಾಪಿಕ್. ಯಾವುದೇ ಸಿಂಪಲ್ ಟಾಪಿಕ್ ಇರೋದು ಏನದು? ಏನ್ ಟಾಪಿಕ್ ಅದ? ಕೃಷ್ಣನ್ ನಮಾಮಿ ಟಾಪಿಕ್. ಅದ್ರ ವಿಷಯದಲ್ಲಿ ಯಾವುದೋ ಒಂದು ಪ್ರಕಟಣೆ ಮಾಡಬೇಕಾಗಿತ್ತು, ಸುಮ್ಮನೆ ತಗೋಬಾರ್ದು, ಅದನ್ನ ಬಿಲ್ಡಪ್ ಮಾಡಿ ತಗೋಬೇಕು. ದಿಸ್ ಇಸ್ ಹೌ ದ ಹೋಲ್ ಮೆಥಡಾಲಜಿ. ನಾವೇನ್ ಮಾಡ್ಬಿಡ್ತೀವಿ, ಇದರಲ್ಲಿ ಹೇಳ್ಬಿಟ್ರೆ ಆಯ್ತು, ಕ್ವಶನ್ ಐ ಆನ್ಸರ್ ಜಾತ ಏನು ಒಳಗೆ ಹೋಗುದಿಲ್ಲ, ಬಿಕಾಸ್ ಬ್ಯಾಕ್ಗ್ರೌಂಡ್ ಇಸ್ ನಾಟ್ ರೆಡಿ. ಇದು ಹೆಂಗಂದ್ರೆ ಹದ ಮಾಡದೆ ಬೀಜಗಳನ್ನು ಉದುರಿಸಿದ್ರೆ ಬೆಳೆ ಬರೋದಿಲ್ಲ. ಬೆಳೆ ಬರಬೇಕಾದ್ರೆ ಬೀಜ ಯಾವಾಗ ಉದುರಿಸ್ತಾರೆ? ಆ ಭೂಮಿ ಹದ ಮಾಡಿ ಆಮೇಲೆ ಬೀಜ ಉದುರಿಸ್ತಾರೆ. ಈಗ ನಾನು 10 ಎಕರೆ ಬೀಜ ಹಾಕ್ತೇನೆ, ಏನ್ ಮಾಡಿದ್ರೆ ಈಗ ಚಳಿ ಬಂದ್ಬಿಟ್ಟ, 10 ಎಕರೆ ಹಿಂಚೆ 10 ಎಕರೆ ಚಳಿದ್ರೆ ಏನಾಯ್ತು? ಸೊ ಅವ್ರು ಹೇಳ್ತಾರೆ, ಏತೆ ಶ್ಲೋಕ ಭವಂತಿ, ಯಾಕೆ ಬರ್ತವೆ, ಯಾವ ಕಾರಣದಿಂದಾಗಿ ಶ್ಲೋಕಗಳು ಮತ್ತೆ ಬಂದವೆ? ಈ ಮುಂಚಿತವಾಗಿ ಏನು ಶ್ಲೋಕವನ್ನು ತೋಂಡಿದ್ವಿ, ಅವುಗಳನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗಿ ಮತ್ತು ವಿವರಣಾತ್ಮಕವಾಗಿ ತರ್ಕಬದ್ಧವಾಗಿ ತಿಳ್ಕೊಳ್ಳಿಕ್ಕಾಗಿ ಯುಕ್ತಿ ಸಹಿತವಾಗಿ ನಿರ್ಧರಿಸಲಿಕ್ಕಾಗಿ ಏತೆ ಶ್ಲೋಕ ಭವಂತಿ. ಯಾವ ಶ್ಲೋಕ? ಶ್ಲೋಕ ಮೊದಲನೇ, ಇದು ಕಾರಿಕಾದಲ್ಲಿಯ ಮೊದಲನೆಯ ಶ್ಲೋಕ. ಓಕೆ, ಬಹಿಷ್ಪ್ರಜ್ಞೋ ವಿಭುರ್ವಿಶ್ವ ಅಂತಃಪ್ರಜ್ಞಸ್ತು ತೈಜಸ ಘನ ಪ್ರಜ್ಞಸ್ತಥಾ ಪ್ರಾಜ್ಞಃ ಏಕ ಏವ ತ್ರಿಧಾ ಸ್ಮೃತಃ ಬಹಿಷ್ಪ್ರಜ್ಞೋ ವಿಭುರ್ವಿಶ್ವೋ ಹಿ ಅಂತಃಪ್ರಜ್ಞಸ್ತು ತೈಜಸ ಅಲ್ಲಿ ಆಗಮ ಪ್ರಕರಣ ಪ್ರಾರಂಭ ಹೆಂಗಾಯ್ತು ಅಂತಂದ್ರೆ, ಆತ್ಮ ಚತುಷ್ಪ, ಹೌದಾ? ಆತ್ಮನಿಗೆ 4 ಪಾದಗಳಿವೆ ಅಂತ ಶ್ಲೋಕ ಪ್ರಾರಂಭ. ಅದನ್ನು ಓಂಕಾರದಿಂದ ತಿಳಿಸುವಂತಹ ಪ್ರಯತ್ನ. ಇವರು ಈ ಪ್ರಕರಣ ಗ್ರಂಥವನ್ನು, ವೈತತ್ಯ ಪ್ರಕರಣ ಗ್ರಂಥವನ್ನು ಹೇಳುವಾಗ ಅದರದೇ ಇನ್ನೊಂದು ಭಾಗದಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾಗಿತ್ತೇ ವಿನಃ ಸ್ವತಂತ್ರವಾಗಿ ತಗೋತಾ ಇದ್ದಾರೆ. ನಿಮ್ಗೆ ಅನಿಸ್ತದೆ ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಸಂಬಂಧ ಇಟ್ಕೊಂಡು ಸಂಬಂಧ ಇಲ್ಲದಂತೆ ಹೇಳಿದ್ದರಿಂದ ನಿಮ್ಮೆಲ್ಲರನ್ನೂ ಇವತ್ತು ಕೂರಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಅಕ್ಕಡಿಯವರು ಅಕ್ಕಡಿಗೆ ಉಳಿತಾರೆ, ಈ ಕಡೆಯವರು ಈ ಕಡೆಗೆ ಉಳಿತಾರೆ. ಬಂದ ವೇಳೆ ಇಬ್ಬರಿಗೂ ವಾಯಾ ಮೀಡಿಯಾ ನಾವು ಸಬ್ಜೆಕ್ಟ್ ಇಟ್ಕೊಂಡ್ರೆ ಅವರು ಬರ್ತಾರೆ ಇವರು ಬರ್ತಾರೆ, ಹಾಗಿದೆ ಗೊತ್ತಾಗಲಿಲ್ಲ. ಇದು ಹೇಗೆ ಅಂತಂದ್ರೆ, ಹೊಸಬರೂ ಇರಬೇಕು, ಹಳಬರೂ ಇರಬೇಕು. ಹಳಬರಿಗೆ ಹಳತ್ವ ಅಂತ ಅನಿಸಿರಬಾರ್ದು, ಹೊಸಬರಿಗೆ ಹೊಸತ್ವ ಅಂತ ಅನಿಸಿರಬಾರ್ದು. ಇಬ್ಬರಿಗೂ ಇದು ಹೊಸದಾಗಿರ್ಬೇಕು. ಹಾಗೆ ಇಲ್ಲಿ ನೋಡಿ, ಇವರು ಏನ್ ತಗೊಳ್ತಾರೆ ಅಂತಂದ್ರೆ 2 ಶಬ್ದ, ಬಹಿಷ್ಪ್ರಜ್ಞ, ಇನ್ನೊಂದು ಶಬ್ದ ಅಂತಃಪ್ರಜ್ಞ. ಹೊರಮುಖದ ಎಚ್ಚರವನ್ನ ಹೊಂದಿದವನು ಬಹಿಷ್ಪ್ರಜ್ಞ, ಒಳಮುಖದ ಎಚ್ಚರವನ್ನ ಹೊಂದಿದವನು ಅಂತಃಪ್ರಜ್ಞ. ಹೊರಮುಖದ ಎಚ್ಚರ ಅಂತಂದ್ರೆ ಈ ವಿಷಯಗಳು, ಈ ಶಬ್ದ ಸ್ಪರ್ಶಾದ ವಿಷಯಗಳು, ಈ ನಾಮರೂಪಗಳ ಜಗತ್ತು, ಇವುಗಳಿಂದ ಕೂಡಿದಂತಹ ಹೊರಮುಖವಾದಂತಹ ಯಾವ ಎಚ್ಚರ, ವೃಕ್ಷ ಕಾಣಿಸ್ತದೆ, ಬೆಟ್ಟ ಕಾಣಿಸ್ತದೆ, ಬಂಡೆ ಕಾಣಿಸ್ತದೆ, ಮನೆಗಳು ಕಾಣಿಸ್ತವೆ, ಆಹಾರಗಳು ಲಭ್ಯವಿವೆ, ತಿನಿಸುಗಳು ಲಭ್ಯವೆ. ಹೂವು, ಹಣ್ಣು, ಕಾಯಿಗಳು, ಪಕ್ಷಿಗಳು, ಪ್ರಾಣಿಗಳು, ವನಸ್ಪತಿಗಳು, ಇರುವೆಗಳು ಲಭ್ಯವೆ. ಇದು ಹೊರ ಜಗತ್ತು ಲಭ್ಯವೆ ಅಂತ ಯಾರು ಹೇಳ್ತಾರೆ? ಎಚ್ಚರದಲ್ಲಿ ಯಾರು ಎಚ್ಚರದಲ್ಲಿ ಇದ್ದುಕೊಂಡು ಅವರಿಗೆ ಇಂದ್ರಿಯಗಳ ಮೂಲಕವಾಗಿ ಮನಸ್ಸು ಬುದ್ಧಿಗಳ ಮೂಲಕವಾಗಿ ಅನುಭವಗಳಾಗ್ತಾವೋ ಅವರು ಮಾತ್ರ ಹೇಳ್ತಾರೆ ಇದು ಎಚ್ಚರದ ಜಗತ್ತು. ಇವನಿಗೆ ನಾವು ಸದ್ಯಕ್ಕೆ ಬಹಿಷ್ಪ್ರಜ್ಞ ಅಂತ ಕರೀತಾರೆ. ಸದ್ಯಕ್ಕೆ ಕರೆಯೋಣ, ಮುಂದೆ ಬಹಿಷ್ಪ್ರಜ್ಞನ ವ್ಯಾಖ್ಯಾನ ಏನು ಅಂತ ಆಮೇಲೆ ಅವರೇ ಕೊಡ್ತಾರೆ. ಬಹಿಷ್ಪ್ರಜ್ಞ ಇವುಗಳಾವೂ ಲಭ್ಯವಿಲ್ಲದೆ, ಇವು ಆವೂ ಲಭ್ಯವಿಲ್ಲದೆ ಒಳಗನೇ ಅನುಭವಿಸುವಂತಹ ಒಂದು ಸ್ಥಿತಿ ಇದೆಯಲ್ಲವೋ, ಒಳಗನೇ ಅನುಭವಿಸ್ತೀವಿ. ಬೆಟ್ಟಕ್ಕೆ ಹೋಗುವುದೇ ಇಲ್ಲ, ಆದರೆ ಬೆಟ್ಟ ಹತ್ತುತ್ತೀವಿ. ಜಾಮೂನ್ ತಿನ್ನದೇ ಇಲ್ಲ, ಆದ್ರೆ ಆರು ಜಾಮೂನ್ ತಿಂದಿರ್ತೀವಿ. ಎಲ್ಲಿ? ಇನ್ಯಾವನಪ್ಪ ಇವನು ಯಾವಿಷ್ಟನ ಮಾಡಿದ್ದು? ಅಂತಃಪ್ರಜ್ಞ. ಅವನು ಬಹಿಷ್ಪ್ರಜ್ಞ, ಇವನು ಅಂತಃಪ್ರಜ್ಞ. ಇವರಿಬ್ಬರಿಗೆ ಎರಡು ಹೆಸರು. ಯಾವನು ಬಹಿಷ್ಪ್ರಜ್ಞ ಇದ್ದಾನೋ ಅವನು ವಿಶ್ವ, ವಿಶ್ವ. ಯಾವನು ಅಂತಃಪ್ರಜ್ಞ ಇದ್ದಾನೋ ಅವನು ತೈಜಸ. ಬಹಿಷ್ಪ್ರಜ್ಞ ವಿಶ್ವ, ಅಂತಃಪ್ರಜ್ಞ ಅದು ತೈಜಸ. ಮತ್ತೆ ಮುಂದೇನೆಂದ್ರೆ ಇವನು ಎಷ್ಟರ ಮಟ್ಟಿಗೆ ಹೆಚ್ಚಿರಿದ್ದಾನೆ ಬಹಿಷ್ಪ್ರಜ್ಞ? ಎಷ್ಟು ಮಟ್ಟಿಗಿದೆ? ವಿಶ್ವದ ಎಚ್ಚರವೂ ಇದೆ. ವಿಭು ಸಮಸ್ತ ಲೋಕದ ಎಚ್ಚರವೂ ಇವನಿಗೆ ಇರಲಿಕ್ಕೆ ಸಾಧ್ಯ ಇದೆ. ಆಕಾಶದ ಎಚ್ಚರದನ್ನು ಇಲ್ಲ ನಮಗೆ. ಆಕಾಶ ಎಷ್ಟು ಒಂದು ಲಿಮಿಟ್ ಇದೆಯಾ? ಹಾಗೆ ಅನ್ಲಿಮಿಟೆಡ್ ಆಕಾಶ, ಮಿತಿರಹಿತವಾದ ಆಕಾಶ. ಮಿತಿರಹಿತವಾದ ಆಕಾಶದ ಎಚ್ಚರವೂ ನಮಗಿದೆ. ಅದರಲ್ಲಿ ಈ ಸೃಷ್ಟಿಯ ಎಚ್ಚರವೂ ನಮಗಿದೆ. ಜಾಗೃತನಿಗೆ ಇಷ್ಟೇ ಲಿಮಿಟೆಡ್ ಎಚ್ಚರ ಇರುತ್ತದೆ. ಅವನಿಗೆ ಎಲ್ಲೆಲ್ಲಿ ಅವನ ದೃಷ್ಟಿ ಹೋಗ್ತದೆ, ಎಲ್ಲೆಲ್ಲಿ ಅವನ ಶ್ರವಣೇಂದ್ರಿಯ ಹೋಗ್ತದೆ, ಎಲ್ಲೆಲ್ಲಿ ಅವನ ಸ್ವಾದ ಹೋಗ್ತದೆ, ಅಲ್ಲೆಲ್ಲರೂ ಅವನಿಗೆ ಹೆಚ್ಚಿರುತ್ತದೆ. ನಾಲ್ಗಿನ ಹೊರತಗೆದು ಅವನು ಗಾಳಿಯನ್ನು ಅದು ಎಂಥದ್ದು ಹೇಳುತ್ತಾರೆ, ಎಂಥದ್ದು ಯೋಗ ಸಂದ್ರಹ ಬರ್ತದೆ, ಶೀತಲಿ ಇಸ್ ಕರೆಕ್ಟ್. ಈಗ ಶೀತಲೀಕರಣ ಅಂತ ನಮ್ಮ ನಿಂದಾಂತ ಇದೆ. ಶೀತಲಿ ಅಪ್ಪ, ಅದು ಒಂದು ಗಾಳಿ ಅಷ್ಟೇ ಅಲ್ಲ, ಅದೊಂಥರ ಟೇಸ್ಟ್ ಇರುತ್ತೆ. ಅದನ್ನು ಸಿಹಿ ಅಂತೀರ ಸಿಹಿ ಅಲ್ಲ, ಉಪ್ಪು ಅಂತೀರ ಉಪ್ಪಲ್ಲ, ಸಪ್ಪೆ ಅಂತೀರ ಸಪ್ಪೆನೂ ಅಲ್ಲ. ಬಲ್ಲವರೇ ಬಲ್ಲರು ಈ ಪ್ರಕಾರ ಇವರಿಬ್ಬರು ತೈಜಸ ಮತ್ತು ವಿಶ್ವ. ವಿಶ್ವನ ಎಚ್ಚರದ ಕ್ಷೇತ್ರ ವಿಭುಂ, ತೈಜಸನ ಕ್ಷೇತ್ರ ಅಂತಃಪ್ರಜ್ಞ. ಅವನ ಅಂತಃಪ್ರಜ್ಞನಾಗಿದ್ದರಿಂದಾಗಿ ಅವನ ಅಂತಃಕರಣವು ಎಷ್ಟನ್ನ ಅದು ಸಹಿಸಿಕೊಳ್ಳಿಕ್ ಸಾಧ್ಯವೋ, ಎಷ್ಟರ ಮಟ್ಟಿಗೆ ಅದು ವ್ಯಾಪಕವಾಗಲಿಕ್ಕೆ ಸಾಧ್ಯವೋ ಅಷ್ಟು ಅವನು ಎಚ್ಚರಿದ್ದಾನೆ. ಮೊದಲಿಗಿಂತ ಹೆಚ್ಚಿನ ಆಗುವುದು, ಮೊದಲಿಗಿಂತ ಕಡಿಮೆ. ಏಕೆಂದರೆ ಇದೇ ಅಂತಃಕರಣದಲ್ಲಿ ನಮಗೆ ಪ್ರಜ್ಞಾನಂ ಬ್ರಹ್ಮ, ಇದೇ ಅಂತಃಕರಣದಲ್ಲಿ ನಾನು ಅರಿವು ಅನ್ನುವುದು ನಮಗೆ ಸ್ಪಷ್ಟವಾಗಬೇಕಾಗಿದೆ. ಇದೇ ಅಂತಃಕರಣದಲ್ಲಿ ಯಾವಂತಕರ್ಣ? ಅಂತಃಪ್ರಜ್ಞೆ. ಅಂತಃಪ್ರಜ್ಞನ ಈ ಅಂತಃಕರ್ಣದಲ್ಲಿಯೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ನಮಗೆ ಪ್ರಸಿದ್ಧವಾಗಬೇಕಾಗಿದೆ. ಅದನ್ನು ತಿಳ್ಕೊಳ್ಳಿ, ಅಂತಃಕರ್ಣದ ಕ್ಷೇತ್ರ ಎಷ್ಟಿದೆ? ಎಷ್ಟಿದೆ? ಬ್ರಹ್ಮನ ಕ್ಷೇತ್ರ ಎಷ್ಟು? ಅಷ್ಟು. ಅರಿವಿನ ಕ್ಷೇತ್ರ ಎಷ್ಟು? ಅಷ್ಟು. ಇತ್ತು ಹೋಗ ಅಂತಃಪ್ರಜ್ಞ ಬಹಿಷ್ಪ್ರಜ್ಞ. ಇನ್ನು ಮೂರನೇ ವಿಷಯ ತಗೋತಾರೆ, ಈ ಮೂರು ಅವಸ್ಥೆಗಳಲ್ಲಿ ಬದಲಾಗದೇ ಇರುವವರು ಬ್ರಾಕೆಟ್ ಒಳಗ ತನ್ನ ಎಚ್ಚರವೂ ಇಲ್ಲದೆ ಇರುವವನು ಬರ್ಕೊಳ್ಳಿ. ಇಲ್ಲಿ ಹೋದ್ರೆ ನೀವು ಫಿಲಾಸಫಿ ತಪ್ಪುತ್ತೆ. ಮೂರು ಅವಸ್ಥೆಗಳಲ್ಲಿ ಬದಲಾಗದೇ ಇರುವವನು ಬ್ರಾಕೆಟ್ ಒಳಗೆ ತನ್ನ ಎಚ್ಚರವೂ ಇಲ್ಲದೆ ಇರುವವನು ಯಾರು? ಒಂದನದಾಗಿ ನೋಡೋಣಂತೆ. ಬದಲಾಗದೇ ಇರುವವನು ಅನ್ನೋದನ್ನ ಅನುಮಾನದಿಂದ ಹೇಳಲಿಕ್ಕೆ ಸಾಧ್ಯ. ಅರಿವಿನ ಕ್ಷೇತ್ರದ ಜಾಗೃತದ ಕ್ಷೇತ್ರದಲ್ಲಿ ಅರಿತುಕೊಳ್ಳುವವನು ನಾನು. ಲಕ್ಷ್ಯಗಳಿಗೆ ಜಾಗೃತ ಕ್ಷೇತ್ರದಲ್ಲಿ ಅರಿತುಕೊಳ್ಳುವ ನಾನು ಜಾಗೃತ ಅವಸ್ಥೆನ ಕಳ್ಕೊಂಡಾಗ ಅರಿತುಕೊಳ್ಳುವನ ನಾನು ಅನ್ನುವನನ್ನು ಕಳ್ಕೋಬೇಕಲ್ವೇ? ಅನ್ನುವನನ್ನು ಕಳ್ಕೋಬೇಕಲ್ವೇ? ಅವಸ್ಥೆ ಹೋಯ್ತು, ಅವಸ್ಥೆನ ಅನುಭವಿಸುವನು ಹೋದ. ಅನುಭವಿಸುವ ಯಾರು? ನಾನು. ನಾನಿದ್ದೆ, ನಾನು ಹೋದೆ. ಸ್ವಪ್ನದಲ್ಲಿ ನಾನಿದ್ದೇನೆ, ನಾನು ಹೊಸವನಾಗಿದ್ದೇನೆ. ಸ್ವಪ್ನ ಹೋಯ್ತು, ನಾನು ಇದ್ದೆ, ನಾನು ಹೋದೆ. ನಿದ್ರೆ ಹೊಸವನಾಗಿದ್ದೇನೆ, ನಾನು ಇದ್ದೆ, ನಾನು ಹೋದೆ ಅನ್ನುವುದನ್ನ ಪುನಃ ನಾನು ಮತ್ತೆ ಹೇಳ್ತೇನೋ ಇಲ್ಲ. ನಾನು ಹೋಗಿದ್ರೆ ಹೆಂಗೆ ಹೇಳ್ತಿದ್ದೆ? ನಾನು ಹೋಗಿದ್ರೆ ಹೇಗೆ ಹೇಳ್ತಿದ್ದೆ? ನಾನು ಹೇಳುವ ಸಾಧ್ಯತೆ ಇತ್ತ? ಹಾಗೆ ನಾನು ಹೋದಂತೇನೋ, ಏನು ಇದ್ದಂತೇನೋ? ನಾನು ಹೋದಂತೆ ಆಗಲಿಲ್ಲ, ನಾನು ಇದ್ದೇನೆ. ಹಾಗಾದ್ರೆ ಮೂಲದಲ್ಲಿಯೂ ಬದಲಾಗದೆ ಇದ್ದವನು ನಾನು ಯಾರು ಎನ್ನುವ ಎಚ್ಚರವೂ ಇಲ್ಲದೆ ಆದರೂ ನಾನು ಇದ್ದೇನಲ್ಲವೋ? ಯು ಶುಡ್ ನೋಟ್ ದಿಸ್. ಇಲ್ಲದೆ ಹೋದ್ರೆ ನಿಮ್ಮ ಫಿಲಾಸಫಿನೇ ಬದಲಾಗಿಬಿಡ್ತದೆ. ಮೂಲದಲ್ಲಿಯೂ ಇದ್ದು, ಗೊತ್ತಾಯ್ತಾ, ಇದ್ದೇನೆ ಅನ್ನುವ ಎಚ್ಚರವೂ ಇಲ್ಲದೆ ಅನುಮಾನದಿಂದ ನಾನು ಇದ್ದೇನೆ ಅನ್ನುವ ನಿರ್ಣಯವನ್ನು ಕೊಡ್ತಾ ಇರುವಂತಹ ಏನು ಇದ್ದೇನೋ ಅವನು ಪ್ರಜ್ಞಾನ ಘನ ಪ್ರಜ್ಞ ಪ್ರಾಜ್ಞ. ಅವನು ಪ್ರಾಜ್ಞ. ಘನ ಪ್ರಜ್ಞ ತಥಾ ಪ್ರಾಜ್ಞ ಏಕ ಏವ ತ್ರಿಧಾ ಸ್ಮೃತ. ಒಬ್ಬನೇ ಮೂರಾಗಿ ಇದ್ದಾನೆ. ತ್ರಿಧಾ, ಒಬ್ಬನೇ ಮೂರಾಗಿ ಲಭ್ಯ ಇದ್ದಾನೆ. ಅದು ಇದಾನೆ, ಗಾಢದಿದ್ದರಲ್ಲಿ ಇದಾನೆ. ಇದ್ದರಿಂದಲೇ ಅವನು ಹೇಳಲಿಕ್ಕೆ ಸಾಧ್ಯ, ಚೆನ್ನಾಗಿ ನಿದ್ರಿಸಿದೆನೋ ಎಂದು. ನಿದ್ರೆ ಮಾಡುವಾಗ ನಿದ್ರೆ ಮುಗಿದ ಮೇಲೆ ಹೇಳ್ತಾನ ಅವನು. ಇಲ್ಲ, ನಿದ್ರೆ ಒಳಗೆ ಹೆಂಗ್ ಹೇಳ್ತಾನೆ? ನಿದ್ರೆ ಮುಗಿಬೇಕು, ಮುಗಿದ ಮೇಲೆ ಏನ್ ಹೇಳ್ತಾನೆ? ಚೆನ್ನಾಗಿ ನಿದ್ರಿಸಿದೆನು ಅನ್ನೋದ್ರ ವ್ಯಾಖ್ಯಾನ ಹೇಳಿ ಸ್ವಲ್ಪ. ಸುಖ ಇಲ್ಲ, ದುಃಖ ಇಲ್ಲ, ಇಷ್ಟ ಇಲ್ಲ, ಅನಿಷ್ಟ ಇಲ್ಲ, ಪಾಪ ಪುಣ್ಯ ಅಂತೂ ಇಲ್ಲ, ಇಲ್ಲ ರಾಗ ದ್ವೇಷಗಳಿಲ್ಲ, ಶತ್ರು ಮಿತ್ರಗಳೆಲ್ಲ ಬಂಧುಗಳಿಲ್ಲ, ಸಂಬಂಧಿಕರಿಲ್ಲ, ಯಾರೂ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ. ನಾನು ಇದ್ದೇನೆ ಅನ್ನುವುದು ಅದು ಪ್ರಾಜ್ಞ. ಎ ಡೀಪ್ ಸ್ಲೀಪರ್ ಡಸಂಟ್ ಈವನ್ ನೋ ವೇರ್ ದಿ ಸ್ಲೀಪರ್ಸ್ ಆರ್. ತನಿ ನಿದ್ರೆ ಅಂತ ಕನ್ನಡದಲ್ಲಿ ಶಬ್ದ, ತನಿ ನಿದ್ರೆ. ಓಕೆ, ಇವನೇನಿದ್ದಾನೋ ಈಗ ಮೂರರಲ್ಲೂ ಇದ್ದಾನ, ಮೂರರಲ್ಲೂ ಇದ್ದಾನೆ, ಮೂರನೇದ್ರಲ್ಲೂ ಇದ್ದಾನೆ, ಇದ್ದೇನೆ ಅನ್ನೋ ಎಚ್ಚರ ಅವನಿಗಿಲ್ಲ. ಹೀಗಾಗಿ ಎಚ್ಚರ ಆದ್ಮೇಲೆ ಹೇಳ್ತಾನೆ ನಾನು ಚೆನ್ನಾಗಿ ನಿದ್ರಿಸಿದನು ಅಂತೇಳಿ. ಒಂದು ವೇಳೆ ಅಲ್ಲಿಯೂ ಕೂಡ ಅವನು ಹೀಗೆ ಎಚ್ಚರವಾಗಿ ಇದ್ದದ್ದೇ ಆಗಿದ್ದರೆ ಅವನು ಹೊರಗೆ ಬಂದು ಹೇಳಬೇಕಾಗಿಲ್ಲ ಏನನ್ನ ನಾನು ಚೆನ್ನಾಗಿ ನಿದ್ರಿಸ್ತೇನೆ ಅಂತ. ಅಲ್ಲ ಹೇಳ್ತಾನೆ ಹೇಳ್ತಾನೆ, ಆಹಾ ಏನ್ ಆನಂದ ನಿದ್ದೆ, ಆಹಾ ಏನ್ ಆನಂದ ನಿದ್ದೆ ಅಂತ ಯಾವಾಗ ಹೇಳೋದು? ನಿದ್ರೊಳಗೆ ಹೇಳೋದು ಸಾಧ್ಯ ಇದೆಯೋ? ಧಡಕದು ಏನ್ ಚೆನ್ನಾಗಿ ನಿದ್ದೆ ಅಪ್ಪ, ನನ್ಗೆ ಯಾರು ಇಷ್ಟಪಟ್ಟು ಚೆನ್ನಾಗಿ ನಿದ್ದೆ ಹತ್ತಿದೆ ನನಗೆ ಅಂತ ಯಾವ ಸಾಧ್ಯ ಇಲ್ಲ. ಹೀಗಾಗಿ ನೋಡೋಣ, ಭಾಷೆ ನೋಡೋಣ. ಸೊ ಇವನೇನಾಗ್ತಾನೀಗ, ಒಬ್ಬನೇ ಮೂರು ಬಗೆಯಾಗಿ ನಮಗೆ ಲಭ್ಯ ಇದ್ದಾನೆ. ಪರ್ಯಾಯೇನ ತ್ರಿಸ್ಥಾನತ್ವಾದ ಸಹ ಅಹಂ ಇತಿ ಸ್ಮೃತ್ಯ ಸಹ ಅಹಂ ಇತಿ ಸ್ಮೃತ್ಯ ಪ್ರತಿಸಂಧಾನಾಚ ಪ್ರತಿಸಂಧಾನಾಚ ಸ್ಥಾನತ್ರಯ ವ್ಯತಿರಿಕ್ತತ್ವಂ ಸ್ಥಾನತ್ರಯ ವ್ಯತಿರಿಕ್ತತ್ವಂ ಏಕತ್ವಂ ಏಕತ್ವಂ ಶುದ್ಧತ್ವಂ ಶುದ್ಧತ್ವಂ ಅಸಂಗತ್ವಂ ಅಸಂಗತ್ವಂ ಚ ಸಿದ್ಧಂ ಸಿದ್ಧಂ ಇತಿ ಅಭಿಪ್ರಾಯ ಅಭಿಪ್ರಾಯ ಪರ್ಯಾಯೇನ ಒಂದರ ನಂತರ ಒಂದು, ಒಂದಾದ ಮೇಲೆ ಒಂದು, ಪರ್ಯಾಯೇನ ತ್ರಿಸ್ಥಾನತ್ವ ಒಂದಾದ ಮೇಲೆ ಒಂದರಂತೆ ಮೂರು ಸ್ಥಾನಗಳನ್ನು ಇವನು ಆಟ ಆಡ್ತಾ ಇರ್ತಾನೆ. ವಾಸೆ ಆಯಗ ಯಾಸೆ ವಾಜಯಗ ಆತ ಜಾತ ಇರ್ತಾನೆ. ಪರ್ಯಾಯ ತ್ರಿಸ್ಥಾನತ್ವ ಸಹ ಅಹಂ ಇತಿ ಸ್ಮೃತ್ಯ ಅವನೇ ನಾನು, ಅವನೇ ನಾನು ಅಂತ ಕಿಂಚಿತ್ತು ಗುರುತು ಇಟ್ಟುಕೊಳ್ಳದೇನೆ, ಇಟ್ಟುಕೊಂಡಲ್ಲ. ನಾನು ಈಗ ಜಾಗೃತನಾಗಿದ್ದವನೇ, ಈಗ ನಾನು ಸ್ವಪ್ನಕ್ಕೆ ಹೋಗ್ತಾ ಇದ್ದೇನೆ, ನಾನು ಜಾಗೃತನಾಗಿದ್ದೆ ಅದನ್ನು ಕಳಚಿಬಿಟ್ಟು ನಾನು ಸ್ವಪ್ನಕ್ಕೆ ಹೋಗ್ತಾ ಇದ್ದೇನೆ ಅನ್ನುವ ಎಚ್ಚರದಿಂದ ಯಾರು ಸ್ವಪ್ನಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಹಾಗೆ ಎಚ್ಚರಿದ್ದಾಗ ಅವರು ಸ್ವಪ್ನದಲ್ಲಿ ಇರುವುದಿಲ್ಲ, ಎಚ್ಚರದಲ್ಲೇ ಇರ್ತಾರೆ. ಯಾರು ಹೋಗ್ತಾರೆ ಏನ್ ಮಾಡೋದೀಗ? ನೀವೇನು ಮಾಡ್ಬೇಕಾಗಿಲ್ಲ, ಮುಂಚೆ ಏನು ಮಾಡಿಲ್ಲ, ಅದು ಬದಲಾಗ್ತಾ ಇರ್ತದೆ. ಅದಕ್ಕೆ ಸುಂದರವಾದ ಉದಾಹರಣೆ ಕೊಡ್ತಾರೆ. ಮೀನು ಈ ದಳದಿಂದ ಆ ದಳಕ್ಕೆ ಹೋಗ್ತದೆ, ಮತ್ತೆ ಆ ದಳದಿಂದ ಈ ದಳಕ್ಕೆ ಬರ್ತದೆ. ಅದು ಪರ್ಪಸ್ಫುಲಿ ಹೋಗುವುದಿಲ್ಲ, ಪರ್ಪಸ್ಫುಲಿ ಬರುವುದಿಲ್ಲ, ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ. ಹಾಗೆ ಈ ಜೀವಾತ್ಮ ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾನೆ. ಎಲ್ಲಿಂದ ಎಲ್ಲಿ ಹೋಗ್ತಾನೆ? ಜಾಗೃತಿಯಿಂದ ಸ್ವಪ್ನಕ್ಕೆ ಹೋಗ್ತಾನೆ, ಸ್ವಪ್ನದಿಂದ ಜಾಗೃತಿ ಬರ್ಬೋದು, ಅಥವಾ ಮತ್ತೆ ನಿದ್ರೆಗೆ ಹೋಗ್ಬೋದು, ನಿದ್ರೆ ಪುನಃ ಜಾಗೃತಿ ಬರ್ಬೋದು, ಅಥವಾ ಮತ್ತೆ ಸ್ವಪ್ನಕ್ಕೆ ಹೋಗ್ಬೋದು. ಹೋದು ಬರೋದು ನಡೆದಿರ್ತದಪ್ಪ. ಯಾರ್ದು? ನಮ್ದಲ್ಲ. ಯಾರ್ದು? ನಮ್ಮದಲ್ಲ. ಯಾರ್ದು? ಈ ಜೀವಾತ್ಮ, ಈ ಜೀವಾತ್ಮನದು. ಸಹ ಅಹಂ ಇತಿ ಸ್ಮೃತ್ಯ ಪ್ರತಿಸಂಧಾನಾಚ ಸ್ಥಾನತ್ರಯ ವ್ಯತಿರಿಕ್ತತ್ವಂ. ಈ ಮೂರು ಸ್ಥಾನಗಳನ್ನ ಹೊರತುಪಡಿಸಿ ನಾನು ವ್ಯತಿರಿಕ್ತನಾಗಿ ಇದ್ದಾಗ್ಯೂ ಕೂಡ ಮೂರು ಸ್ಥಾನಗಳಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದೇನಲ್ಲ ಸ್ವಾಮಿ, ನಾನು ವ್ಯತಿರಿಕ್ತನಾಗಿ ಬೇರೆ ಆಗಿದ್ದಾಗ್ಯೂ ನಾನು ಹೋಗೋದು ಬರೋದು ಯಾಕೆ ಮಾಡಬೇಕು? ನಾನು ವ್ಯತಿರಿಕ್ತನಾಗಿದ್ದೇನೋ ಎಚ್ಚರ ಇಲ್ಲ. ವೆರಿ ಸಿಂಪಲ್. ಮತ್ತೆ ಅದು ನನಗೆ ಗೊತ್ತಾಗ್ತದೆ ಅಂತ ಇಟ್ಕೋ. ಏನದು ಗೊತ್ತಾಗಬೇಕು? ಈಗತ್ವ ಶುದ್ಧತ್ವ ಅಸಂಗತ್ವ ಸಿದ್ಧಂ ಇದೆ ಅಭಿಪ್ರಾಯ. ಅದನ್ನು ಸಿದ್ಧ ಮಾಡಿ ತೋರಿಸ್ಬೇಕು ನಾವೀಗ. ಈ ಮೂರು ಸ್ಥಾನಗಳಲ್ಲಿ ಹೋಗೋರು ಬರೋರು ಯಾರು, ಹೋದ್ವಿ ಬಂದ್ವಿ ಅಂತ ಹೇಳೋರು ಯಾರು? ಕಮ ಒಂದು ಸ್ಥಾನ ನೋಡೋಣ. ಸ್ವಪ್ನವನ್ನ ಕಂಡೆ ಅಂತ ಹೇಳೋನು ಯಾರು? ನೀನ ಏನ ಸ್ವಪ್ನೀಯ ನೀನು ಹೇಳ್ತಾ ಇದ್ಯೋ ಏನ ಕನಸುಗಾರನು ಹೇಳ್ತಾ ಇದ್ದ? ನೀನು ಹೇಳ್ತಾ ಇದ್ರೆ ಏನ್ ಹೇಳ್ತಾ ಇದ್ದೀಯ? ನೀನ್ ಹೆಂಗ್ ಕನಸು ಬೀಯಿಂಗ್ ಇನ್ ದಿ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್, ಹೌ ಕ್ಯಾನ್ ಯು ಎಕ್ಸ್ಪ್ಲೇನ್ ದಿ ಡ್ರೀಮ್? ಬಿಕಾಸ್ ಡ್ರೀಮರ್ ಹ್ಯಾಸ್ ಆಲ್ರೆಡಿ ಗಾನ್. ಕನಸುಗಾರ ಹೋದ್ನಲ್ಲ, ಕನಸು ಹೋದ್ವು, ಕನಸು ಕಾಣೋನು ಹೋದ. ಆ ಕನಸು ಕಾಣೋನೇನಾದ್ರೂ ಬಂದು ನಾನು ಕನಸನ್ನ ಹೀ ಇರುತ್ತೆ ಕಂಡೆ ಅಂತ ಹೇಳಿದ್ದೆ ಆದ್ರೆ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು ಹಂಗ ಆಗುದೇ ಇಲ್ಲ. ಯಾಕಾಗುದಿಲ್ಲ? ಹಾಗಾದ್ರೆ ಹೇಳೋನು ಯಾರವನು? ಕನಸುಗಾರನ್ನ ಹೊರತುಪಡಿಸಿರೋನು ಯಾವನು ಒಬ್ಬ ಹೇಳ್ತಾ ಇದ್ದ. ಏನು ಕೇಳ್ತಾನೆ? ಕನಸು ನಾನು ಕನಸು ಕಂಡೆ ಅಂತ ಹೇಳ್ತಾನೆ. ಅವನು ಹೊರಗೆ ಬಂದಿದ್ದರೆ ಇವರೆಲ್ಲರೂ ಹೊರಗೆ ಬಂದ ವ್ಯತಿರಿಕ್ತ ವ್ಯತಿರಿಕ್ತ ಹೊರಗೆ ಬಂದ ಬಂದ ಹೇಳ್ತಾರೆ ಇವರೆಲ್ಲ. ಈಗ ನೀವು ಹೇಳ್ತಿರಲ್ಲ ಏನಾಗ್ತದೆ, ನಾವು ಸ್ವಾಮೀಜಿ ಉಪನ್ಯಾಸ ಕೇಳ್ತಾ ಇದ್ದೇವೆ, ಓಕೆ ವರ್ತಮಾನ ಗ್ರಹ ತಗೊಂಡಂತೆ ಸ್ವಾಮೀಜಿ ಉಪನ್ಯಾಸ ಕೇಳ್ತಾ ಇದ್ದೇವೆ ಅಂತ ನೀವು ಹೇಳ್ತಾ ಇದ್ದಾಗ ಉಪನ್ಯಾಸದ ಈ ಕ್ಷೇತ್ರ ಈ ಅನುಭವದಿಂದ ಹೊರಗೆ ಬಂದ ನೀವು ಹೇಳ್ತಾ ಇದ್ದೀರಿ. ಹೊರಗೆ ಬಂದಿರುತ್ತೀರಿ ಯಾಕೆ ಅಂದ್ರೆ ನಿಮಗೂ ಈ ಉಪನ್ಯಾಸಕ್ಕೂ ಏನು ಸಂಬಂಧ ಇಲ್ಲ. ಅದನ್ನು ನಾವು ಸಿದ್ಧ ಮಾಡಬೇಕಾಗಿದೆ ಉಪನಿಷತ್ ಹೋಗಿ. ನಿಮಗೂ ಅಂದ್ರೇನು ಆತ್ಮನಿಗೂ ಈ ಉಪನ್ಯಾಸಕ್ಕೂ ಏನೂ ಸಂಬಂಧ ಇಲ್ಲ. ಫಾಲ್ಸಿಫಿಕೇಶನ್ ಆಫ್ ವಾಟ್ ಹ್ಯಾಸ್ ಬೀನ್ ಟೇಕನ್ ಆಸ್ ರಿಯಲ್, ಅದನ್ನು ಫಾಲ್ಸಿಫೈ ಮಾಡಬೇಕಾಗಿದೆ. ದಟ್ಸ್ ವಾಟ್ ಇಟ್ ಈಸ್. ಹೋಲ್ ಉಪನಿಷತ್ತಿನ ತಾತ್ಪರ್ಯ ಎದುರೋಗಿದೆ ಅಂತಂದ್ರೆ either to tell you everything is mithya or to say it is not there. ಅದು ಇಲ್ಲವೇ ಇಲ್ಲ ಅಂತ ಹೇಳುವುದರಲ್ಲಾದರೂ ತಾತ್ಪರ್ಯ ಇದೆ, ಅಥವಾ ಅದು ಮಿಥ್ಯಾ ಅನ್ನುವ ತಾತ್ಪರ್ಯ ಇದೆ. ಅದೇ ಜಾಗೃತನೇ ಇರಲಿ, ಅದು ಸ್ವಪ್ನೇ ಕನಸುಗಾರನ ಇರಲಿ, ಅದು ನಿದ್ರಿಸುವವನೇ ಇರಲಿ, ಈ ಮೂರು ಸ್ಟುಪಿಡ್ಸ್ ಇಲ್ಲೇ ಇಲ್ಲ ಇವರು. ನೀವು ಏನೇ ಹೇಳಬೇಕಂದ್ರೆ ಇದನ್ನು ಹೊರಗೆ ಬಂದೇ ಹೇಳಿರ್ತೀರಿ. ನನ್ನ ಪ್ರಶ್ನೆ ಇಷ್ಟಿದೆ, ಹೊರಗೆ ಬಂದವನು ಯಾರು? ಜಾಗೃತನು? ಈಸ್ ಎ ವೇಕರ್? ಈಸ್ ಎ ಡ್ರೀಮರ್? ಈಸ್ ಎ ಸ್ಲೀಪರ್? ಅವನು ಎಚ್ಚರದವನು, ಕನಸು ಕಾಣುವವನು, ನಿದ್ರಿಸುವವನು, ಯಾರವನು ಹೇಳಿಕತ್ತೀಯ? ನೀ ಕೂತ್ಕೊಂಡು ನನಗೆ ಕನಸು ಕಂಡೆ ಅಂತ ಹೇಳ್ತಾ ಇದೆಯಾ, ಉಪನ್ಯಾಸ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದೆಯಾ, ಆವಾಗ ಇವಾಗ ಸೊಂಡಿದ್ರೆ ಬಂದಿತ್ತು ಅಂತ ಹೇಳ್ತಾ ಇದೆಯಾ, ನೀನು ಹೇಳೋನು ಯಾರು? ಅನ್ಲೆಸ್ ಯು ಆರ್ ವ್ಯತಿರಿಕ್ತ. ಎಲ್ಲಿವರೆಗೂ ಇವು ಮೂರೂ ಅವಸ್ಥೆಗಳನ್ನು ಹೊರತುಪಡಿಸಿ ನಾನು ಬೇರೆ ಇದ್ದೇನೆ ಅನ್ನುವ ನನ್ನ ಇರುವಿಕೆ ಇಲ್ಲದೆ ಹೋದರೆ ನಾನು ಇವುಗಳನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೇಳಬಹುದಾಗಿತ್ತು, ಅಲ್ಲಲ್ಲಿ ಅಲ್ಲಲ್ಲಿ ಹೇಳ್ತಾ ಇರ್ತೀನಿ. ಅದು ಎಲ್ಲ ಸಾಧ್ಯನೇ ಇಲ್ಲ. ಕನಸಿನೊಳಗೆ ನಾ ಕನಸು ಕಾಣಲಿಕ್ಕೆ ಅಂದ್ರೆ ಯಾರಿಗೂ ಹೇಳಿದ್ರಿ ನೀವು? ನಿದ್ರಿಸುವಾಗ ನಾನು ನಿದ್ರಿಸ್ತಾ ಇದ್ದೇನೆ ಅಂತ ನಿದ್ರಿಸುವಾಗ ಇನ್ನೊಬ್ಬ ನಿದ್ರೆ ಮಾಡುವವರಿಗಿಂತ ಹೇಳಿದ್ರು ನಿರ್ದಿಷ್ಟ ಒನ್, ನಿರ್ದಿಷ್ಟ ಟು, ನಿರ್ದಿಷ್ಟ ತ್ರೀ, ನಿರ್ದಿಷ್ಟ ಒನ್ ವಿಲ್ ಟೆಲ್ ಟು ನಿರ್ದಿಷ್ಟ ಟು, ಏನಂತೇಳಿ ಯು ಆರ್ ಆಲ್ಸೋ ನಿರ್ದಿಷ್ಟ, ಐ ಆಮ್ ಆಲ್ಸೋ ನಿರ್ದಿಷ್ಟ, ಐ ವಿಲ್ ಅಂತ ಯಾರೊಂದು ಹೇಳವೆ ನಾವು. ಯಾರಿಗೆ ಯಾರು ಹೇಳ್ತಾ ಇದ್ದಾರೆ ಅದು ಯಾರು ಯಾರಿಗೆ ಹೇಳಿ ಹೇಳೋರೇನಿದ್ದಾರಲ್ಲ ಇದು ಹೊರತುಪಡಿಸಿ ಬೇರೆ ಇದ್ದಾರೆ ಅಷ್ಟು ಮೊದಲ ನಾವು ಸೂಕ್ತಾರ್ಥ ಓದಿ. ಅವ್ರು ಬೇರೆ ಇದ್ರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ನಾನು ಅವರನ್ನ ಕಂಡೆ, ನಾ ಇಂಥದ್ದನ್ನ ಗುರುತಿಸಿದೆ, ನಾ ಇಂಥದ್ರ ಜ್ಞಾನವನ್ನ ಪಡೆದೆ. ಯಾರು ಹೇಳಿ ಸಾಧ್ಯ? ಅವ್ರು ಬೇರೆ ಆಗಿದ್ದಾಗ ಮಾತ್ರ ಹೇಳಿಕ್ ಸಾಧ್ಯ. ಅದಕ್ಕೆ ವ್ಯತಿರಿಕ್ತ ಆ ಶಬ್ದ ಇದೆ ವರ್ಷದ ಸ್ಥಾನತ್ರಯ ವ್ಯತಿರಿಕ್ತತ್ವ ಸ್ಥಾನತ್ರಯ ವ್ಯತಿರಿಕ್ತತ್ವ ಕಥಮಸ್ತಿ? ಏಕತ್ವಮಸ್ತಿ. ಅದು ಅನೇಕ ಇಲ್ಲ, ಶುದ್ಧತ್ವ ಯಾವ ಸ್ಪರ್ಶ ಇಲ್ಲ, ಅಸಂಗತ್ವ ಯಾವ ಅಂಟು ಇಲ್ಲ. ಸಿದ್ಧಂ ಇತಿ ಅಭಿಪ್ರಾಯ. ಮತ್ತೆ ಇಷ್ಟನ್ನ ಹೆಂಗ್ ಮಾಡ್ತದೆ? ಅದಕ್ಕೆ ಉದಾಹರಣೆ ಕೊಡ್ತಾರೆ. ಮಹಾಮತ್ಸ್ಯಾದಿ ಮಹಾಮತ್ಸ್ಯಾದಿ ದೃಷ್ಟಾಂತ ಶ್ರುತಿ ದೃಷ್ಟಾಂತ ಶ್ರುತಿ ಮಹಾಮತ್ಸ್ಯ ದೊಡ್ಡ ಮೀನು ಜೊತೆಗೆ ಅನೇಕ ಚಿಕ್ಕ ಮೀನುಗಳಿವೆ. ಚಂದ ಉದಾಹರಣೆ. ದೊಡ್ಡ ಮೀನು ಸ್ವಲ್ಪ ಫಾಸ್ಟ್, ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಚಿಕ್ಕ ಮೀನುಗಳು, ಅದು ಅಷ್ಟು ಫಾಸ್ಟ್ ಹೋಗ್ಲಿಕ್ಕಾಗುವುದಿಲ್ಲ. ದೊಡ್ಡ ಮೀನು ಈ ದಡದಿಂದ ಆ ದಡಕ್ಕೆ ಹೋಗಿ ಮತ್ತೆ ವಾಪಸ್ ಬರ್ತದೆ. ಇದು ಚಿಕ್ಕ ಮೀನು ನಾವು ಹೋಗ್ತೀವಿ ಅಂತ ಹಿಂದೆ ಹೋಗ್ತದೆ, ಅಲ್ಲಲ್ಲಲ್ಲಲ್ಲ ನಿಂತು ಹೋಗ್ತದೆ, ದಡ ಬಿಡ್ತಾಳೆ ವಾಪಸ್ ಬಂದ್ಬಿಡ್ತಾಳೆ. ಜಾಗೃತ ಅವಸ್ಥೆ ದಡದ ಹೋಗ್ತೀವಿ, ಸ್ವಪ್ನಕ್ಕೆ ಹೋಗ್ತೀವಿ, ಸ್ವಪ್ನ ದಣ ಬಿಡ್ತೀವಿ ನಿಂತು ಹೋಗ್ತೀವಿ. ಮೂರು ಅವಸ್ಥೆಗಳು ದಡದ ಹೋಗ್ತಾವ ಬ್ಯಾಳ ಬಿಡ ಅಂತ ಮತ್ತೆ ಎಚ್ಚರಿ. ಎಲ್ಲ ಸಣ್ಣ ಸಣ್ಣ ಮೀನುಗಳು, ಅಲ್ಲೊಂದು ದೊಡ್ಡ ಮೀನು ಅದ, ಅಲ್ಲೊಂದು ದೊಡ್ಡ ಮೀನು ಅದು. ಅದೇ ಬರ್ತದೆ, ಹೋದೆ ಎನ್ನುವ ಅಭಿಮಾನ ಇಲ್ಲ, ಬಂದೆ ಎನ್ನುವ ಅಭಿಮಾನವಿಲ್ಲ, ಹೋಗುವ ಬರುವಿಕೆಯ ಸಂಬಂಧವೂ ಇಲ್ಲ. ಏಕ ಪಶ್ಯತಿ ಅನ್ಯ ಪಶ್ಯತಿ ಏಕ ಅತ್ತಿ ಮುಂಡುಕ. ಒಂದೇನ್ ಮಾಡ್ತದೆ? ಸ್ವಾದ ಅತ್ತಿ ರುಚಿಯಾದ ಹಣ್ಣುಗಳನ್ನು ತಿಂತದೆ. ಇನ್ನೊಂದು ಪಶ್ಯತಿ ದೂರದ ಕೂತು ನೋಡ್ತಾ ಇರ್ತದೆ. ನೋಡೋನು ಅವನೇ, ಅವನು ತಿನ್ನುವನು ಸಂಘಾತಾತ್ಮ, ಆಮೇಲೆ ನೋಡುವನು ಇವನು ವಿಚಿತ ಅವನ ಆತ್ಮಸ್ವರೂಪವಾಗಿ. ಹಾಗೆ ಇಲ್ಲಿ ಕೂಡ ದೊಡ್ಡ ಮೀನು ನಾನೇ, ಚಿಕ್ಕ ಮೀನು ನಾನೇ. ಯಾವಾಗ ಯಾವಾಗ ಯಾವ್ಯಾವ ದಣಿತದೋ ಆವಾಗ ಆವಾಗ ಅಲ್ಲೆಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತೇನೆ. ಆದ್ರೆ ದೊಡ್ಡ ಮೀನು ಏನ್ ಮಾಡ್ತದೆ? ಅಲ್ಲಿಯೂ ಹೋಗ್ತದೆ, ಇಲ್ಲಿಯೂ ಹೋಗ್ತದೆ, ಎಲ್ಲನೂ ನೋಡ್ತದೆ, ಎಲ್ಲನೂ ಗುರುತಿಸ್ತದೆ. ಆದ್ರೆ ಯಾವ ಸಂಬಂಧವೂ ಇಲ್ಲದೆ ಇರ್ತದೆ. ಹಾಗೆ ಅದು ಹೇಳ್ತಾರೆ, ಮಹಾ ಮತ್ಸ್ಯಾದಿ ದೃಷ್ಟಾಂತ ಶ್ರುತಿ ಭಾಷೆ ಜಾಗರಿತ ಜಾಗರಿತ ಅವಸ್ಥಾಯಾಮೇವ ಅವಸ್ಥಾಯಾಮೇವ ವಿಶ್ವಾದೀನಾಂ ವಿಶ್ವಾದೀನಾಂ ತ್ರಯಾಣಾಂ ತ್ರಯಾಣಾಂ ಅನುಭವ ಅನುಭವ ದರ್ಶನಾರ್ಥಃ ದರ್ಶನಾರ್ಥಃ ಅಯಂ ಶ್ಲೋಕಃ ಅಯಂ ಶ್ಲೋಕಃ. ಇನ್ನು ಬಹಳ ಸುಂದರವಾಗಿ ಹೇಳ್ತಾರೆ, ಜಾಗರಿತ ಅವಸ್ಥಾಯಾಮೇವ. ಏನ್ ಸ್ವಾಮಿ ನೀವು ಉಪನ್ಯಾಸ ಕೇಳಬೇಕು, ಮುಂಡುಕ ಮಾಂಡುಕ್ಯ ಉಪನಿಷತ್ತೆಲ್ಲ ಕೇಳಬೇಕು ಅಂತಂದ್ರೆ, ನಾವು ಮೂರು ಅವಸ್ಥೆಗಳ ಅನುಭವಗಳನ್ನ ಅನುಭವಿಸೇ ಬರಬೇಕು. ಹೇಗೆ ಅಂದ್ರೆ ಹೇಳಿ, ನಾವು ಹೋಗ್ತೀವಿ ಸ್ವಲ್ಪ ನಿದ್ರೆ ಮಾಡುವಲ್ಲಿ. ಅವ್ರು ಹೇಳ್ತಾರೆ, ನೀನು ಮೂರು ಅವಸ್ಥೆಯನ್ನು ಅನುಭವಿಸಿಯೇ ಉಪನ್ಯಾಸ ಕೇಳಬೇಕು ಅಂತ ಏನಿಲ್ಲ, ಒಂದೇ ಅವಸ್ಥೆಯಲ್ಲೇ ಮೂರು ಅವಸ್ಥೆಯನ್ನು ಅನುಭವಿಸೋದನ್ನು ತೋರಿಸ್ತೇವೆ. ಒಂದೇ ಅವಸ್ಥೆ ಅಂದ್ರೆ ಯಾವುದು? ಯಾವ ಅವಸ್ಥೆಯಲ್ಲಿದ್ದೇವೆ ನಾವೀಗ? ಹೋಪ್ಫುಲ್ಲಿ ನಾವು ಜಾಗೃತ ಅವಸ್ಥೆಯಲ್ಲಿದ್ದೇವೆ. ಈಗ ಈಗ ಜಾಗೃತ ಅವಸ್ಥೆಯಲ್ಲಿ ಇದ್ದುಕೊಂಡು ಇದೇ ಅವಸ್ಥೆಯಲ್ಲಿ ಸ್ವಪ್ನವನ್ನು ನಮಗೆ ವ್ಯಾಖ್ಯಾನ ಮಾಡಿ ಬರ್ತದೆ, ಇದೇ ಅವಸ್ಥೆಯಲ್ಲಿ ನಿದ್ರೆಯನ್ನು ವ್ಯಾಖ್ಯಾನ ಮಾಡಿ ಬರ್ತದೆ. ಹಾಗೆ ನಾವು ನೀವು ಮಾಡಿ ತೋರಿಸಿದ್ದಾದ್ರೆ ನನಗೆ ಈ ಉತ್ತರ ಕೊಡಿ, ಈಗ ನೀವು ನನಗೆ ಉತ್ತರ ಕೊಡಿ. ಈ ಮೂರನ್ನು ಒಂದೇ ಅವಸ್ಥೆಯಲ್ಲಿ ವಿಂಗಡಿಸಿ ವಿಂಗಡಿಸಿ ತಿಳಿಸಿ ಅವನು, ನೀನು ಮೂರರಲ್ಲಿ ಯಾವುದು? ನಾ ಡ್ರೀಮ್ ಹೋಗುದೇ ಇಲ್ಲ, ಇನ್ನು ಇಲ್ಲಿ ಎಚ್ಚರದಲ್ಲ ಸಿದ್ಧ ಮಾಡ್ತೀನಿ. ಈಗ ನಿದ್ರಾಸ್ಥಿತಿ ಆತ್ಮನ ಸ್ಥಿತಿಗೂ ಯಾವ ವ್ಯತ್ಯಾಸವೂ ಇಲ್ಲ, ಆದ್ದರಿಂದ ನಿದ್ರೆಯಲ್ಲಿ ಇರೋದೇ ಆತ್ಮ. ಈಗ ನಾ ತೋರಿಸ್ತೀನಿ ನಿಮಗೆ, ಈ ಕ್ಷಣ ತೋರಿಸ್ತೀನಿ. ಎಚ್ಚರದಲ್ಲಿಯೂ ಆತ್ಮನೇ, ಸ್ವಪ್ನದಲ್ಲಿಯೂ ಆತ್ಮನೇ, ನಿದ್ರೆಯಲ್ಲಿಯೂ ಆತ್ಮನೇ. ಆತ್ಮನಲ್ಲಿ ಮೂರು ಇಲ್ಲ, ಅವನು ತುರಿಯ. ಇದೇ ಉಪನಿಷತ್ ವಿವೃತ್ತಕ್ಕೆ ಇದಿಷ್ಟು ಕಾಮೆಂಟ್ರಿ ಇರುವುದು, ನಾನೇನು ಮಾಡ್ಲಿಕ್ಕಾಗೋದು? ಪ್ಯಾರಲಲ್ ಆಗಿರೋದು ಬಂದೇ ಬಿಡುತ್ತದೆ, ಬಂದ ಬರ್ತದೆ, ಅದನ್ನ ಅದರಲ್ಲಿ ಅದರಲ್ಲಿ ಖಂಡಿಸ್ತಾ ಹೋಗ್ಲೇಬೇಕಾಗ್ತದೆ. ಇಲ್ಲದಿರುವುದು ನಿಮ್ಗೆ ಫಿಲಾಸಫಿ, ನೀವು ದಡಾನೇ ಮುಟ್ಟೋದಿಲ್ಲ. ಯು ವಿಲ್ ಬಿ ನೋ ವೇರ್ ಹ್ಯಾಂಗಿಂಗ್ ಅರೌಂಡ್ ಅಷ್ಟೇ. ಏನು ಈ ಕಂಪ್ಯೂಟರ್ ಒಳಗೆ ಹ್ಯಾಂಗಪ್ ಅಂತ ಹ್ಯಾಂಗ್ ಆಗ್ಯದ ಅಂತ ಹೇಳ್ಬಿಡ್ತಾರೆ. ಹ್ಯಾಂಗಪ್ ಹ್ಯಾಂಗ್ ಏನು ಕೆಲಸ ಮಾಡಿದ್ರು ಮಾ ಈ ಕೆಲಸ ಮಾಡೋದು ಹ್ಯಾಂಗ್? ಒಂದು ಸೆಕೆಂಡ್ ಹೋಗ್ತಾ ಕೊಡೋದು ಹ್ಯಾಂಗ್ ಆಗಿದೆ ಸರ್, ಏನು ಮಾಡೋದು? ಅದ ಮತ್ತೆ ಟರ್ನ್ ಆಫ್ ಮಾಡಿ, ಅದ ಮಾಡಿ, ಅದು ಆಗಾದ್ರೂ ಇಲ್ಲ. ನಾವು ನೋಡೋಣ ಅಂತ ಸ್ವಲ್ಪ ಇದು ಹ್ಯಾಕ್ ಸಿದ್ಧ ಮಾಡ್ತಾರೆ ಅಂತೇಳಿ ಅವ್ರು ಹೇಳ್ತಾರೆ. ಹೇಳಿ ಬಿಡ್ಬೋದು. ಐ ಜಸ್ಟ್ ಲವ್ ದಿಸ್ ವರ್ಸ್. ದಕ್ಷಿಣಾಕ್ಷಿ ಮುಖೇ ವಿಶ್ವಃ, ದಕ್ಷಿಣಾಕ್ಷಿ ಮುಖೇ ವಿಶ್ವಃ, ಮನಸ್ಯಂತಸ್ತು ತೈಜಸಃ, ಮನಸ್ಯಂತಸ್ತು ತೈಜಸಃ, ಆಕಾಶೇ ಚ ಹೃದಿ ಪ್ರಾಜ್ಞಃ, ಆಕಾಶೇ ಚ ಹೃದಿ ಪ್ರಾಜ್ಞಃ, ತ್ರಿಧಾ ದೇಹೇ ವ್ಯವಸ್ಥಿತಃ, ತ್ರಿಧಾ ದೇಹೇ ವ್ಯವಸ್ಥಿತಃ, ದಕ್ಷಿಣಾಕ್ಷಿ ಮುಖೇ ವಿಶ್ವಃ, ದಕ್ಷಿಣಾಕ್ಷಿ ಮುಖೇ ವಿಶ್ವಃ, ಮನಸ್ಯಂತಸ್ತು ತೈಜಸಃ, ಮನಸ್ಯಂತಸ್ತು ತೈಜಸಃ, ಆಕಾಶೇ ಚ ಹೃದಿ ಪ್ರಾಜ್ಞಃ, ಆಕಾಶೇ ಚ ಹೃದಿ ಪ್ರಾಜ್ಞಃ, ತ್ರಿಧಾ ದೇಹೇ ವ್ಯವಸ್ಥಿತಃ, ತ್ರಿಧಾ ದೇಹೇ ವ್ಯವಸ್ಥಿತಃ. ದಕ್ಷಿಣಾಕ್ಷಿ ಮುಖೇ ವಿಶ್ವಃ, ಮನಸ್ಯಂತಸ್ತು ತೈಜಸಃ, ಆಕಾಶೇ ಚ ಹೃದಿ ಪ್ರಾಜ್ಞಃ, ತ್ರಿಧಾ ದೇಹೇ ವ್ಯವಸ್ಥಿತಃ. ದಕ್ಷಿಣಾಕ್ಷಿ ಮುಖೇ ವಿಶ್ವಃ, ಮನಸ್ಯಂತಸ್ತು ತೈಜಸಃ, ಆಕಾಶೇ ಚ ಹೃದಿ ಪ್ರಾಜ್ಞಃ, ತ್ರಿಧಾ ದೇಹೇ ವ್ಯವಸ್ಥಿತಃ. ಶುಭ. ದಕ್ಷಿಣಾಕ್ಷಿ ಕ್ಷಿಮುಖೇ ವಿಶ್ವಃ, ಮನಸ್ಯಂತಸ್ತು ತೈಜಸಃ, ಆಕಾಶೇ ಚ ಹೃದಿ ಪ್ರಾಜ್ಞಃ, ತ್ರಿಧಾ ದೇಹೇ ವ್ಯವಸ್ಥಿತಃ. ದಕ್ಷಿಣಾಕ್ಷಿಮುಖೇ ವಿಶ್ವಃ, ಮನಸ್ಯಂತಸ್ತು ತೈಜಸಃ, ಆಕಾಶೇ ಚ ಹೃದಿ ಪ್ರಾಜ್ಞಃ, ತ್ರಿಧಾ ದೇಹೇ ವ್ಯವಸ್ಥಿತಃ. ದಕ್ಷಿಣಾಕ್ಷಿಮುಖೇ ವಿಶ್ವಃ, ಮನಸ್ಯಂತಸ್ತು ತೈಜಸಃ, ದಕ್ಷಿಣಾಕ್ಷೇಮುಖೇ ವಿಶ್ವ, ಮನಸ್ತಸ್ತು ತೇಜಸ, ಆಕಾಶ ಚ ಹೃದಿ ಪ್ರಾಜ್ಞಃ, ಶ್ರೀದಾ ದೇಹಿ ತಕಾರ ಇದೆ ನೋಡಿ, ಸದ್ರೆ ತಕಾರ ಇದೆ, ಶ್ರೀದಾ ದಕ್ಷಿಣಾಕ್ಷಿ ಮುಖೇ ವಿಶ್ವ, ಮನಸ್ಸಂತಸ್ತು ತೈಜಸಃ, ಆಕಾಶೇ ಚ ಹೃದಿ ಪ್ರಾಜ್ಞಃ, ತ್ರಿಧಾ ದೇಹೇ ವ್ಯವಸ್ಥಿತಃ. ವೆರಿ ಗುಡ್. ಜಾನಕಿ ದಕ್ಷಿಣಾಕ್ಷಿ ಮುಖೇ ವಿಶ್ವ, ಮನಸ್ತಸ್ತು ತೈಜಸ ಆಕಾಶೇ ಚ ಹೃದಯ ಪ್ರಾಜ್ಞಃ ಸ್ತ್ರಿಧಾ ದೇಹೇ ವ್ಯವಸ್ಥಿತಃ. ದಕ್ಷಿಣಾಕ್ಷಿ ಮುಖೇ ವಿಶ್ವಃ ಮನಸ್ಯಂತಸ್ತು ತೈಜಸಃ ಆಕಾಶೇ ಚ ಹೃದಿ ಪ್ರಾಜ್ಞಃ ತ್ರಿಧಾ ದೇಹೇ ವ್ಯವಸ್ಥಿತಃ. ದಕ್ಷಿಣಾಕ್ಷಿ ಮುಖೇ ವಿಶ್ವಃ ಮನಸ್ಯಂತಸ್ತು ತೈಜಸಃ ಆಕಾಶೇ ಚ ಹೃದಿ ಪ್ರಾಜ್ಞಃ ತ್ರಿಧಾ ದೇಹೇ ವ್ಯವಸ್ಥಿತಃ. ನೀವು ಪ್ರಾಜ್ಞಃ ಅಂತ ಬಿಡಿಸಿದ್ರೆ ತ್ರಿಧಾ ದೇಹೇ ಅಂತ ಹೇಳಬೇಕು. ಪ್ರಾಜ್ಞಃ ಅಂತ ಬಿಡಿಸ್ತು ಹೋದ್ರೆ ಸ್ತ್ರಿಧಾ. ದಕ್ಷಿಣಾಕ್ಷಿ ಮುಖೇ ವಿಶ್ವಃ ಮನಸ್ತಸ್ತು ತೈಜಸಃ ಆಕಾಶೇ ಚ ಹೃದಿ ಪ್ರಾಜ್ಞಃ ತ್ರಿಧಾ ದೇಹೇ ವ್ಯವಸ್ಥಿತಃ. ಉದ್ದೇಶ ಏನಂದ್ರೆ, ನೀವೆಷ್ಟು ಆಶ್ರಮದಲ್ಲಿ ಕಲಿತಾ ಇದ್ದೀರೋ ಆಶ್ರಮದಲ್ಲಿ ಇಲ್ಲದೇ ಇದ್ದಾಗ್ಯೂ ಇಷ್ಟು ಕಲಿಯೋರು ಇದ್ದಾರೆ ನನ್ನ ಹತ್ರ, ಅದು ನಿಮಗೆ ಗೊತ್ತಿರಬೇಕು. ಅವರು ನಿಮ್ಮಷ್ಟೇ ಕಲಿತಿದ್ದಾರೆ, ನಾಳೆ ಅವರು ಇದೇ ಪ್ರಕಾರವಾಗಿ ಇನ್ನೊಬ್ಬರಿಗೂ ಹೇಳಲಿಕ್ಕೆ ಹೋಗ್ತಾರೆ. ಆದರೆ ನಾವೇನು ಶ್ರೇಷ್ಠ ಅಂತ ನೀವೆಂದು ತಿಳ್ಕೋಬಾರ್ದು. ನೀವಿನ್ನೂ ಕಲಿಕೆಯಲ್ಲಿ ಇದ್ದವರು ಅಂತ ತಿಳ್ಕೋಬೇಕು. ಎಲ್ಲಿ ಹೋಗಲಿ ನನ್ನ ಕಲಿಯೋದಿದೆ, ಇನ್ನೂ ತಿಳಿಯೋದಿದೆ, ಏನೋ ಒಂದು ಎಕ್ಸ್ಕ್ಲೂಸ್ ಅಷ್ಟೇ, ಕೂತ್ಕೊಳ್ಳಿ, ನೀವು ಕಲಿಸೋ ಮೂಲಕ ನಾವು ಕಲಿಬೇಕಾಗಿದೆ ಅನ್ನೋಂಥ ಭಾವ ನಿಮಗಿರಲಿ ಅನ್ನೋ ದೃಷ್ಟಿಯಿಂದ ಮಧ್ಯ ಮಧ್ಯದಲ್ಲಿ ನಾನು ಸ್ವಲ್ಪ ಹೀಗೆ ಸರ್ಕಸ್ ಮಾಡ್ತಾ ಇರ್ತೀನಿ. ಇಲ್ಲಿ ಹೇಳ್ತಾರೆ ದಕ್ಷಿಣಾಕ್ಷಿ ಮುಖೇ, ಬಲಗಣ್ಣಿನ ದ್ವಾರ. ದಕ್ಷಿಣಾಕ್ಷಿ ಮುಖಿ ಬಲಗಣ್ಣಿನ ದ್ವಾರ ಇರುವವನು ಯಾರು ಅಂತಂದ್ರೆ ವಿಶ್ವ. ಇಲ್ಲಿ ಸೂಚಕ ಅಷ್ಟೇ, ಬಲಗಣ್ಣು ಅನ್ನೋ ಶಬ್ದವನ್ನ ಸೂಚಿಸಿದ್ದಾರೆ. ವಾಸ್ತವಿಕತೆ ಏನು ಅಂತಂದ್ರೆ ಎಚ್ಚರ. That I see is an excuse. I hear also. I listen also. I taste also. ಇದು ಒಂದು ನೆಪ. ಏನು ಲಕ್ಷಣವನ್ನು ಉಪಯೋಗ ಮಾಡಿದ್ದಾರೆ, ಬಲಗಣ್ಣಿನ ದ್ವಾರದಲ್ಲಿ ವಿಶ್ವನು ಇದ್ದಾನೆ. ಇನ್ನ ಮುಂದೆ ಹೇಳ್ತಾರೆ, ಹಾಗಾದ್ರೆ ತೇಜಸ್ ಇದ್ದಾನೆ ಅವನು. ಮನಸ್ಸಿ ಅಂತಹ ತು ತೇಜಸ್ ನೋಡ, ಸಂದೇಹ ಆಗಿರೋದು. ಮನಸ್ಸಿ ಅಂತಹ ತೇಜಸ್ ತೈಜಸ್ಸನಾದರೋ ತುಕಾರ ಇದೆ, ತುಕಾರ ಏನು ತೋರಿಸ್ತದೆ, ತೈಜಸ್ಸನಾದರೋ ಅವನಂತೂ ವಿಶ್ವ ಅಲ್ಲಿದ್ದಾನೆ, ತೈಜಸ್ಸನಾದರೋ ಎಲ್ಲಿದ್ದಾನೆ, ಮನಸ್ಸಿ ಮನಸ್ಸಿನೊಳಗೆ ತೈಜಸ್ಸನಿದ್ದ. ಮನಸ್ಸಿ ಅಂತಹ ಮನಸ್ಸಿನೊಳಗೆ ತೈಜಸ್ಸನಿದ್ದಾನೆ. ಇನ್ನ ಮೂರನೇ ಇವನ್ಯಾರಿವನು ಪ್ರಾಜ್ಞ, ಇವನೇನಿದ್ದಾನ್ರಿ, ಆಕಾಶೇ ಚ ಹೃದಿ ಪ್ರಾಜ್ಞ. ಆಕಾಶೇ ಚ ಹೃದಿ ಪ್ರಾಜ್ಞ ಅಂತಃಕರಣದಲ್ಲಿ ಅಂತಃಕರಣದಲ್ಲಿ ಯಾರಿದ್ದಾರೆ, ಪ್ರಾಜ್ಞನಿದ್ದಾನೆ. ಅಂತಃಕರಣದಲ್ಲಿ ಪ್ರಾಜ್ಞನಿದ್ದಾನೆ, ಇದ್ದೇನೆ ಅನ್ನೋ ಎಚ್ಚರವೂ ಇಲ್ಲದೆ ಇದ್ದಾನೆ. ಅದನ್ನು ಬ್ರಾಕೆಟ್ ನೋಡಿ ಯಾರು ಮಾಡಲಿಲ್ಲ ಅಂದ್ರೆ ಪ್ರಾಜ್ಞನೇ ಆತ್ಮ ಅಂತ ಹೇಳ್ತದೆ. ಒಂದ್ಸಗೆ, ಬಲಗಣ್ಣಿನಲ್ಲಿ ಎಚ್ಚರವೇ ತಾನಾಗಿ ವಿಶ್ವನಿದ್ದಾನೆ, ಮನಸ್ಸಿನಲ್ಲಿ ರಾಗದ್ವೇಷಗಳಿಂದ ಸಹಿತವಾಗಿ ಕಾಮಕ್ರೋಧಗಳಿಂದ ಸಹಿತವಾಗಿ ಆಶೆ ಅಮಿಷಗಳು ಇಚ್ಛೆಗಳು ಸ್ವಾರ್ಥಗಳಿಂದ ಮೊದಲಾಗಿ ಅಹಂಕಾರ ಸಹಿತವಾಗಿ ಕರ್ತ ಭೋಕ್ತ ಆಗಿ ಅವನಿದ್ದಾನೆ. ಯಾರಿದ್ದಾನೆ, ತೈಜಸಃ. ಇನ್ನ ಅಂತಃಕರಣದ ಸ್ಥಿತಿಯಲ್ಲಿ ಅಜ್ಞಾನ ಸಹಿತನಾದಂತಹ ಪ್ರಾಜ್ಞನಿದ್ದಾನೆ. ಹೋಗಯ್ಯ ವಿಶ್ವ ತೈಜಸ ಪ್ರಾಜ್ಞ ಇದ್ದಾನೆ ಅಂತ ಹೇಳೋರು ಯಾರು, ಅವನು ಹೇಳ್ತಾನೋ ಇವನು ಹೇಳ್ತಾನೋ ಇವನು ಹೇಳ್ತಾನೋ ಅಥವಾ ಅವನ ಮೂಲ ಬಿಟ್ಟು ಬೇರೆ ಇದ್ದ? ಓಂ ತತ್ಸತ್. ಅದನ್ನು ತಿಳ್ಕೊಬೇಕಾಗಿದೆ. ಪೂರ್ಣ ಉಪನಿಷತ್ನಲ್ಲಿ ಅದನ್ನು ನಾವು ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ.